पांगा कायो कावेरी रंगा कायो कायो कावेरी निलयने कायवांग मन पूर्ण जरिदु तोय जांग्रिय नंबिदनु भव माय गेलुव उपाय कोरी ಧಾವಿಸಿ ಬಂದೆ ನಾನು ರಘುವಂಶ ಭಾನು ರಘುವಂಶ ಭಾನು ಕಾವನಯ್ಯನಿ ಗೊಲಿದು ಕರುಣದಿ ಪವಮಾನಿಯ ಶಾಸ್ತ್ರವರಿತು ಭಾವ ಭಕುತಿಲಿ ನಿನ್ನ ಪಾಡುವ ಕೋವಿದರ ಸೇವಕನ ಮಾಡಿ ಪಾಂಗಾ ಕಾಯೋ ಕಾವೇರಿ ರಂಗ ಪ್ರಾರ್ಥಿಪೆ ಪನ್ನಂಗರಿಪುವಾಹನ ಎನ್ನ ಪರಾಧವ ಮನ್ನಿ ಸೋಹಯವದನ ವೈಕುಂಠ ಸದನ ವೈಕುಂಠ ಸದನ ನಿನ್ನನುಗ್ರಹ ಪೂರ್ಣ ಪಡೆದು ಧನ್ಯರನಿಸಿದ ಮಾನ್ಯ ಮಾನವಿ ಧನ ಗುರು ಜಗನ್ನಾಥ ದಾಸರ ಸನ್ನಿಧಾನದಿ ಬಂದೆ ಪ್ರಭುವೇ ಕಾಯೋ ಕಾವೇರಿ ರಂಗ ಕಾರುಣ್ಯ ಪಾಂಗ ಕಾಯೋ ಕಾವೇರಿ ರಂಗ ವೇಷ ಪುಷ್ಕರಣೀಶ ಕೇಶವ ದಾಶರಥಿ ಶ್ರೀ ಶ್ಯಾಮ ಸುಂದರ ಕಾಯೋ ಕಾವೇರಿ ರಂಗ ಪಾಂಗಾ ಕಾಯೋ ಕಾವೇರಿ ರಂಗಾ ಕಾಯೋ ಕಾಯೋ ಕಾವೇರಿ ನಿಲಯನೆ ಕಾಯವಾಂಗ್ ಮನ ಪೂರ್ಣ ಜರಿದು ತೋಯ ಜಾಂಗ್ರಿಯ ನಂಬಿದನು ಭವ ಮಾಯ ಗೆಲುವ ಉಪಾಯ ತೋರಿ ಪಾಂಗಾ ಕಾಯೋ ಕಾವೇರಿ ರಂಗ ಕಾರುಣ್ಯ ಪಾಂಗಾ ಕಾಯೋ